ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿ ಸುಡುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂತಹ ಸಮಯವಾಗಿದ್ದು ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರುತ್ತದೆ. ಒಣಮೇವು ಸ್ವಾದಿಷ್ಟ ಮೇವನ್ನು ಉತ್ತಮಗೊಳಿಸಲು 2 ರ ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮಾರುಕಟ್ಟೆ ಮಾನ್ವಿ ಸಜ್ಜೆ 2,500 ರೂಪಾಯಿ, ಮೆಕ್ಕೆಜೋಳ 2,320 ರೂಪಾಯಿಂದ 2,540 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 1,800 ರೂಪಾಯಿಂದ 2,107 ರೂಪಾಯಿ, ಸಜ್ಜೆ 2,163 ರೂಪಾಯಿಂದ 2,171 ರೂಪಾಯಿ, ಕಡಲೆಕಾಳು ಸ್ಥಳೀಯ 4,596 ರೂಪಾಯಿಂದ 5,718 ರೂಪಾಯಿ, ಹತ್ತಿ ಹೈಬ್ರಿಡ್ 8,041 ರೂಪಾಯಿ, ಅಲ್ಸಂದೆ 5,459 ರೂಪಾಯಿ, ಜೋಳ ಬಿಳಿ 4,126 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ 1,950 ರೂಪಾಯಿಂದ 2,540 ರೂಪಾಯಿ, ಕಡಲೆಕಾಳು 5,700 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ 2,200 ರೂಪಾಯಿಂದ 2,250 ರೂಪಾಯಿ, ತೊಗರಿ 6,600 ರೂಪಾಯಿಂದ 7,090 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ರೈತ ಬಾಂಧವರೇ, ಕಾಫಿ ಅಡಿಕೆ ಮಾವು ದಾಳಿಂಬೆ ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಣ್ಣೇರಳ ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರಿ ಹಾಗೂ ಸಂಘಟಕರಿಂದ ರಂಗಗೀತೆಗಳು. ಆ

ಜಗದಂಬೆ, ಹೇ ದೇವಿ ಜಗದಂಬೆ, ನಾನೆಂದು ಸುಖ ಕಾಂಬೆ, ಹೇ ದೇವಿ ಜಗದಂಬೆ, ನಾನೆಂದು ಸುಖ ಕಾಂಬೆ. ಕತ್ತಲಾವರಿಸಿಯುವುದು ಪುರುಕುಲದ ಗಗನಗೆ, ಕತ್ತಲಾವರಿಸಿಹುದು ಪುರುಕುಲದ ಗಗನಗೆ, ಮತ್ತೆ ನೀ ಪರಿಹರಿಸು ಹೇ ಗಿರಿಯ ಬಾಲೆ, ಮತ್ತೆ ನೀ ಪರಿಹರಿಸು ಹೇ ಗಿರಿ ಬಾಲೆ, ಸುತ್ತಲಾವರಿಸಿಹುದು ಸೋಲು ಸೋಲಿನ ಜ್ವಾಲೆ, ಸುತ್ತಲಾವರಿಸಿಹುದು ಸೋಲು ಸೋಲಿನ ಜ್ವಾಲೆ, ಕತ್ತರಿಸು ಕಮಲಾಕ್ಷಿ ಹೇ ಗಿರಿಯ ಬಾಲೆ, ಕತ್ತರಿಸು ಕಮಲಾಕ್ಷಿ ಹೇ ಗಿರಿಯ ಬಾಲೆ, ಹೇ ದೇವಿ ಜಗದಂಬೆ, ನಾನೆಂದು ಸುಖ ಕಾಂಬೆ, ಹೇ ದೇವಿ ಜಗದಂಬೆ, ನಾನೆಂದು ಸುಖ ಕಾಂಬೆ. ಪತಿಯುರತೆಯ ರಾಸಿರಿಗೆ ಶಶಿಮೌಳಿಗರತಿಗೆ, ಪತಿವ್ರತೆಯ ರಾಸಿರಿಗೆ ಶಶಿಮೌಳಿಗರತಿಗೆ, ಅತಿಹಿತವನಿ ನೀಡು ಸರ್ವ ಮಂಗಳೇ, ಅತಿಹಿತವನಿ ನೀಡು ಸರ್ವ ಪ್ರತಿಬಿಂಬೆನ್ ಹರ ಸುಯೀಶನರಂಭೆ, ಭಕ್ತರ ಪ್ರತಿಬಿಂಬೆನ್ ಹರ ಸುಯೀಶನರಂಭೆ, ಹೇ ದೇವಿ ಜಗದಂಬೆ, ಹೇ ದೇವಿ ಜಗದಂಬೆ, ಹೇ ದೇವಿ ಜಗದಂಬೆ, ನಾನೆನ್ ಗ ಮ ಸ ಗ ಸ ಗ ಮ ಪ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ.